ಹಾವಳಿ ಹೆಚ್ಚಾಗಿದ್ದು ಇದರ ನಿಯಂತ್ರಣಕ್ಕೆ ಪಾಲಿಕೆ ವತಿಯಿಂದ ಸಂತಾನ ಹರಣ ಚಿಕಿತ್ಸೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶ್ವಾನ ಪ್ರದರ್ಶನದಲ್ಲಿ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 21 ತಳಿಯ 262 ಶ್ವಾನಗಳು ಭಾಗವಹಿಸಿ ಶ್ವಾನ ಪ್ರಿಯರ ಗಮನ ಸೆಳೆದವು. ಸಂಕ್ಷಿಪ್ತ ಸುದ್ದಿಗಳು. ಕೊಪ್ಪಳದ ಪ್ರಸಿದ್ಧ ಅಂಜನಾದ್ರಿ ಬೆಟ್ಟಕ್ಕೆ ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರ ಪತ್ನಿಯ ಜೊತೆ ಆಗಮಿಸಿ ಹನುಮ ದರ್ಶನ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋ ಯಶಸ್ಸಿನ ವ್ಯಾಪ್ತಿ ವಿಶಾಲವಾಗಿದೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಕಲಬುರಗಿಯಲ್ಲಿ ವಚನ ಮಂಟಪ ನಿರ್ಮಾಣಕ್ಕೆ ನೀಲನಕ್ಷೆ ತಯಾರಿ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬಾಗಲಕೋಟೆಯ ಮುಧೋಳದಲ್ಲಿ ರನ್ನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ, ಭಾರತಕ್ಕೆ 242 ರನ್ಗಳ ಗೆಲುವಿನ ಗುರಿ ನೀಡಿದ ಪಾಕಿಸ್ತಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಕಾಲದಲ್ಲಿ ಸ್ವೀಟ್ ಸಖತ್ತಿತ್ತು, ಹಾಗಿದ್ರೆ ಆ ಕಾಲಕ್ಕೆ ಹೋಗಿ. ರೋಮಾನ್ಸ್ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು. ಪೇಮೆಂಟ್ ಕೂಡ ಆ ಕಾಲದ್ದೇನಾ? ಅರೆ ಅಣ್ಣ, ಡಿಜಿಟಲ್ ಪೇಮೆಂಟ್ ಕಲಿಯಿರಿ, ಇದು ಹೊಸ ಕಾಲದ್ದು. ಈಸಿ, ಸೇಫ್ ಮತ್ತು ಫಾಸ್ಟ್. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಬನ್ನಿ, ಒಂದು ಸೆಲ್ಫಿ ತಗೊಳ್ಳೋಣ. ಇದು ನಮ್ಮ ಕಾಲದ್ದು. RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೆಳಗಡೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಗೆ ತಕ್ಕ ಬೇಸಾಯ ಪದ್ಧತಿಗಳು, ಈ ಕುರಿತು ಡಾ ಬಿಎಫ್ ಹುಲ್ಗೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿದೆ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹವಾಮಾನ ಬದಲಾವಣೆಗೆ ಅನುಗುಣವಾಗಿ ಬೆಳೆ ಬೆಳೆಯುವ ಕ್ರಮ, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಫ್ ಹುಲ್ಗೂರ್ ಸರ್ ಅವರು ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಡಾಕ್ಟರ್ ಬಿ ಎಫ್ ಹುಲ್ಗೂರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಕೃಷಿಯಲ್ಲಿ ಹವಾಮಾನ ಬದಲಾವಣೆ ಅಳವಡಿಕೆಗೆ ಅನುಗುಣವಾಗಿ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಏನು ಈಗ ಹವಾಮಾನ ಅಂದರೆ ಪ್ರತಿ ಸಾರಿ ಬದಲಾವಣೆ ಆಗ್ತಾನೆ ಇದೆ, ನಮ್ಮ ರೈತ ಬಾಂಧವರಿಗೂ ಕೆಲವೊಂದು ಸಾರಿ ಏನು ಬೆಳೆಯೋದಪ್ಪ ಬೆಳೆಗೆ ಅನುಗುಣವಾಗಿ ಅನ್ನೋ ಒಂದು ಸಂದೇಹ ಮತ್ತು ಆತಂಕ ಕೂಡ ಇದೆ. ಯಾವ ಒಂದು ಸುಲಭ ಉಪಾಯ ನಮ್ಮ ರೈತ ಬಾಂಧವರು ಅಳವಡಿಸಿಕೊಂಡ್ರು ನಮ್ಮ ಪ್ರಕಾರ ಉತ್ತಮ ಅಂತೀರಿ ಡಾಕ್ಟರ್ ಹುಲ್ಗೂರ್ ಸರ್ ಅವರೇ? ಮೊದಲು ನಾವು ಹವಾಮಾನ ಎಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರೋದು ಹವೆಯ ಉಷ್ಣಾಂಶ, ಅದರ ಘಟಕಗಳಾದ ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಆರ್ದ್ರತೆ ಇತ್ಯಾದಿ. ಹವೆಯಲ್ಲಿ ಸಾಮಾನ್ಯವಾಗಿ ಆಮ್ಲಜನಕದ ಪ್ರಮಾಣ 21%, ಕಾರ್ಬನ್ ಡೈಆಕ್ಸೈಡ್ ಅದರ ಪ್ರಮಾಣ 0.03, ಸಾರಜನಕ 78%, ಆರ್ಗಾನು 0.94% ಇರ್ತದೆ, ಉಳಿದದ್ದು ಸ್ವಲ್ಪ ಆರ್ದ್ರತೆ ಅದು ಇದು ಎಲ್ಲ ಇರ್ತದೆ. ಈಗ ನಾವು ಕೃಷಿ ಬಗೆಗೆ ಮಾತನಾಡುವಾಗ ಮಣ್ಣಿನ ವಾತಾವರಣದ ಬಗ್ಗೆ ಕೂಡ ನಾವು ಬಹಳ ಕೂಲಂಕುಷವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಮಣ್ಣಿನ ಒಂದು ಹೆಂಡೆ ನೀವು ತಗೊಂಡ್ರೆ ಅದರೊಳಗೆ ನಾವು ಸರಿಯಾಗಿ ನೋಡಿದರೆ ಅದರಲ್ಲಿ ವಿವಿಧ ಭಾಗಗಳಿರ್ತವೆ. ಒಂದು ಹೆಂಡೆಯಲ್ಲಿ ಖನಿಜ ಪದಾರ್ಥ 45-49% ಇರ್ತದೆ, ಗಾಳಿ 25%, ನೀರು 25%, ಸಾವಯವ ವಸ್ತು 1-5%. ಹೀಗಾಗಿ ಈ ಮಳೆ ಆದಾಗ ಇದರ ನೀರು ಮತ್ತು ಗಾಳಿಯ ಪ್ರತಿಶತ ಹೆಚ್ಚು ಕಡಿಮೆ ಆಗುತ್ತೆ. ಈ ವಾತಾವರಣ ನಾವು ಮಳೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಈ ಗಾಳಿ ಆವರಿಸಿರುವಂಥ ಜಾಗ ಏನಿದೆ ಅದು ನೀರಿನಿಂದ ಆವರಿಸುತ್ತೆ. ಹೀಗಾಗಿ ಮಣ್ಣಿನಲ್ಲಿರುವಂಥ ಜೈವಿಕ ವಸ್ತುಗಳು ಅವು ಸಾಯ್ತವು ಅಥವಾ ಕೊಚ್ಕೊಂಡು ಹೋಗ್ತವು, ಮಣ್ಣು ಕೂಡ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಈ ಹವಾಮಾನ ಬದಲಾವಣೆಯ ಪರಿಣಾಮ ಕೃಷಿ ಮೇಲೆ ಬಹಳ ವಿಪರೀತವಾಗಿ ಆಗುತ್ತೆ. ಈ ವರ್ಷವಂತೂ ಈ ವರ್ಷ ನಾವು ಎಲ್ಲಿ ಬರಗಾಲದ ಪ್ರದೇಶ ಇರುತ್ತೆ ಅಲ್ಲೇ 2-3 ಪಟ್ಟು ಮಳೆ ಆಗಿದೆ, ಯಥೇಚ್ಛವಾಗಿ ಮಳೆ ಆಗಿದೆ. ಅವರಿಗೆ ತಾವು ಈಗ ಏನೇನು ಬೆಳೆ ಬೆಳ್ಕೋತಾ ಹೋಗ್ತಾ ಇದ್ರು ಆ ಬೆಳೆಗೆ ಸೂಕ್ತ ಅಲ್ಲ, ಈಗ ಅವರು ಈಗ ಬೆಳೆನ ಬದಲಾವಣೆ ಮಾಡ್ಬೇಕಾ, ಈಗ ಬಿತ್ತಿದ ಬೀಜ ಎಲ್ಲ ಇದು ಆಗ್ಬಿಟ್ಟಿದೆ ಅದು. ಹಾಂ, ಈಗ ಈ ಬೆಳೆಗಳೊಳಗೆ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಕೆಲವೊಂದು ಕಡೆ. ಕೆಲವೊಂದು ಕಡೆ ಏನಂದರೆ, ಈಗ ನಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜಾಸ್ತಿ ನಾವು ಬೆಳೀತಾ ಇರೋದು ಜೋಳ, ಬಿಳಿ ಜೋಳ, ಆಮೇಲೆ ಇಂಥವು ನವಣಿ ಈಗಾಗಲೇ ಬೆಳೀತಾ ಇದ್ದೀವಿ ನಾವು. ಈಗ ಒಂದು 20 ವರ್ಷದಿಂದ ನೋಡಿದರೆ ನಮ್ಮ ಸಿರಿಧಾನ್ಯಗಳಂತ ಹೇಳ್ತಾ ಇದ್ದೀವಿ, ಪೋಷಕಾಂಶ ಭರಿತವಾದ ಸಿರಿಧಾನ್ಯಗಳಾದ ನವಣಿ, ಸಜ್ಜಿ, ಬರಗು, ಕೊರಲೆ, ಸಾವಿ, ಇವೆಲ್ಲ ನಮ್ಮ ರಾಜ್ಯದ ಎಲ್ಲ ಕಡೆಗೂ ಬೆಳಿತೀವಿ. ನಮ್ಮ ಶಿವಮೊಗ್ಗ, ದಾವಣಗೆರೆ, ಆಮೇಲೆ ಉತ್ತರ ಕರ್ನಾಟಕ, ಬೀದರ್, ಗುಲ್ಬರ್ಗ, ಇಂಥ ಎಲ್ಲ ಕಡೆಗೂ ಬೆಳೀತಾ ಇದ್ವಿ. ಆದರೆ ಈಗ ಬೆಳೆಗಳ ಕೆಲವೊಂದು ಕ್ಯಾಶ್ ಕ್ರಾಪ್ಸ್ ಅಂದರೆ ಹಣ ನೀಡುವ ಬೆಳೆಗಳಾದಂಥ ಇವು ಮೇಜು ಅಂದರೆ ಗೋವಿನ ಜೋಳ, ಸನ್ಫ್ಲವರು, ಇಂಥವೆಲ್ಲ ಬೆಳೆಗಳು ಬಂದು ಇವನ್ನ ನಾವು ಮರೆತು ಬಿಟ್ಟಿದ್ದೀವಿ. ಅವನ್ನ ಮರಿಬಾರ್ದು, ಮತ್ತು ತಿರುಗಿ ವಾಪಸ್ಸು ಅದೇ ಬೆಳೆಗಳಿಗೆ ಹೋಗುವಂಥ ಒಂದು ಅವಶ್ಯಕತೆ ಈಗ ವಾತಾವರಣ ಬದಲಾವಣೆ ಆಗೋದ್ರಿಂದ ಬರ್ತದೆ. ಇವನ್ನ ಯಾಕೆ ಬೆಳೆಯಬೇಕು ಅಂತಂದರೆ ಇವು ಹೆಚ್ಚಿನ ಉಷ್ಣಾಂಶ. ಇದು ವಾತಾವರಣ ಬದಲಾವಣೆಯಲ್ಲಿ ಬರೀ ಮಳೆ ಜಾಸ್ತಿ ಆಗೋದು ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಏನಂದರೆ ಕಾರ್ಬನ್ ಡೈಆಕ್ಸೈಡ್, ಹಸಿರುಮನೆ ಅನಿಲಗಳಂತೇಳಿ ನೀವು ಹೆಸರು ಕೇಳಿದಿರಲ್ಲ, ಅಂದರೆ ಕಾರ್ಬನ್ ಡೈಆಕ್ಸೈಡು, ಮಿಥೇನು, ಆಮೇಲೆ ಆರ್ದ್ರತೆ ಇವೆಲ್ಲ ಹೆಚ್ಚಾಗಿ, ನೈಟ್ರೋಜನ್ ಆಕ್ಸೈಡು ಇವೆಲ್ಲ ಹೆಚ್ಚಾಗಿ ಯಾಕೆ ಆಗ್ತಾವೆ ಅಂದರೆ ನಾವು ಗೊಬ್ಬರ ವಿಪರೀತವಾಗಿ ಬಳಸ್ತೀವಿ, ಆಮೇಲೆ ರಾಸಾಯನಿಕ ಪದಾರ್ಥಗಳನ್ನು ಇವು ನಮ್ಮ ಇವನ್ನು ಕ್ರಿಮಿ ಕೀಟಗಳನ್ನು ರೋಗಾಣುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿಪರೀತ ನಾವು ರಾಸಾಯನಿಕಗಳು ಬಳಸ್ತೀವಿ. ಎಸ್ಪೆಷಲಿ ಇದರೊಳಗೆ ಹತ್ತಿ, ಸನ್ಫ್ಲವರು ಇಂಥ ಬೆಳೆಗಳೊಳಗೆ ನಾವು ಭಾಳ ಬೆಳೆಸ್ತೀವಿ. ಹೀಗಾಗಿ ನಮ್ಮ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣುಗಳು ಈ ರಾಸಾಯನಿಕಗಳ ವಿಷದಿಂದ ಸತ್ತು ಹೋಗಿಬಿಟ್ಟಿದ್ದಾವೆ. ಈ ಮಣ್ಣು ಹೆಚ್ಚು ಕಡಿಮೆ ಈಗ ನಿರ್ಜೀವ ಆಗಿದೆ. ನಾ ಏನು ಹೇಳಿದೆ, 1-5% ಸಾವಯವ ವಸ್ತು ಇರ್ತದೆ ಅಂತ ಹೇಳಿದೆ. ಸಾವಯವ ವಸ್ತು ಇದ್ದರೆ ಅದರಲ್ಲಿ ಸಾಕಷ್ಟು ಇವು ಅಣುಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮ ಅಣುಜೀವಿಗಳು ಇರ್ತಾವೆ. ಅವು ನಮ್ಮ ಕೆಲಸನ ಭಾಳ ಹಗುರು ಮಾಡ್ತಾವೆ. ಅಂದರೆ ಮಣ್ಣಿನೊಳಗಿರುವಂಥ ಪದಾರ್ಥಗಳನ್ನು, ಸಾವಯವ ಪದಾರ್ಥಗಳನ್ನು, ಉಳಿದ ಪದಾರ್ಥಗಳನ್ನು ತಿಂದು ಜೀರ್ಣ ಮಾಡಿಕೊಂಡು ಅವನ್ನ ಮಣ್ಣಿಗೆ ಹೊಳ್ಳಿ ಸೇರಿಸೋದ್ರಿಂದ, ನಾವು ಒಂದು ಉದಾಹರಣೆ ಹೇಳಬೇಕಾದ್ರೆ ಭಾಳ ಒಳ್ಳೆಯ ಉದಾಹರಣೆ ಅಂದರೆ ಎರೆಹುಳ. ಎರೆಹುಳ ನಾವು ಮಾಡುವ ಕೆಲಸಕ್ಕಿಂತ 2 ಪಟ್ಟು ಕೆಲಸ ಮಾಡ್ತದೆ. ಅಂದರೆ ಕೆಳಗಿನ ಮಣ್ಣು, ಸಬ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಅದನ್ನು ಮೇಲೆ ತಂದು ಮೇಲಿನ ಮಣ್ಣು ಕೆಳಗೊಯ್ದು, ಹೀಗಾಗಿ ನಾವೇನು ಉಳುಮೆ ಮಾಡ್ತೀವಲ್ಲ ಆ ಕೆಲಸನ ಅದು ಮಾಡುತ್ತೆ. ಹೀಗಾಗಿ ಇಂಥ ಕೆಲಸ ಮಾಡೋದ್ರಿಂದ ಸಾವಯವ ಪದಾರ್ಥ ಹೆಚ್ಚಿಗೆ ಆಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿಗೆ ಆಗುತ್ತೆ, ಮಳೆ ನೀರು ಹಿಡ್ಕೊಳ್ಳುವ ಶಕ್ತಿ ಮಣ್ಣಿಗೆ ಜಾಸ್ತಿ ಬರುತ್ತೆ. ಹೀಗಾಗಿ ಮಣ್ಣು ಒಂದು ನಿರ್ಜೀವ ವಸ್ತುವಿನಿಂದ ಸಜೀವ ವಸ್ತುವಾಗಿ ಮಾರ್ಪಾಡಾಗಿ ನಮ್ಮ ಜೀವಿಗಳನ್ನು ಸಪೋರ್ಟ್ ಮಾಡೋದು. ಜೀವಿಗಳಂದ್ರೆ ಏನು, ನಮ್ಮ ಬೆಳೆಗಳು, ಆಮೇಲೆ ಸೂಕ್ಷ್ಮಾಣುಗಳು, ಇವುಗಳೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮಣ್ಣು ಒಂದು ಫಲವತ್ತತೆ ಹೆಚ್ಚಿಗೆ ಮಾಡಿಕೊಂಡು ಅದು ಹೆಚ್ಚಿನ ಫಲವನ್ನು ಕೊಡುವಂಥ, ಇಳುವರಿಯನ್ನು ಕೊಡುವಂಥ ಒಂದು ಶಕ್ತಿಯನ್ನು ಹೊಂದಿಕೊಳ್ಳುತ್ತದೆ. ಅಂದರೆ ಈಗ ಮಳೆ ಯಥೇಚ್ಛಾಯಿತು, ಮಳೆ ನಿರೀಕ್ಷಿಸಿದ ಪ್ರಮಾಣಕ್ಕಿಂತ ಜಾಸ್ತಿ ಆದಾಗ ಈ ಬೆಳೆ ಏನೋ ಆಯಿತು, ಆದರೆ ಮುಂದೆ ಬರೋ ಬೆಳೆಗಳಿಗೆ ಈಗ ನೀರನ್ನು ಹಿಡಿದಿಟ್ಕೊಂಡು ಮಣ್ಣಲ್ಲೇ ಶೇಖರಣೆ ಮಾಡಿಕೊಂಡು ಆ ಥರ ವಾತಾವರಣ ತಂಪು ಅಥವಾ ತೇವ ಮಾಡಿಕೊಂಡು ಮುಂದಿನ ಬೆಳೆಗೆ ಅದನ್ನು ನೀವು ಒಂದು ಸಮಗ್ರವಾಗಿ ಬೆಳೀಲಿಕ್ಕೆ ದಾರಿ ಮಾಡಿಕೊಳ್ಳೋಕ್ಕೆ ಕೂಡ ಅವಕಾಶ ಇದೆ ಅಂತ. ಅವಕಾಶ ಇದೆ. ಈ ವರ್ಷದ ಪರಿಸ್ಥಿತಿ ಏನಾಗಿದೆ ಅಂದರೆ ಈ ವಿಪರೀತ ಮಳೆ, ಈಗ ಒಂದು ಇಂಟೆನ್ಸಿಟಿ ಅಂತ ಹೇಳ್ತೀವಿ, ಒಂದು 1 ತಾಸಿನೊಳಗೆ 10 mm ಮಳೆ, 20 mm ಮಳೆ, 30-40 mm ಮಳೆ ಆಗಿ ಈ ಮಣ್ಣು ಮೇಲ್ಮಣ್ಣು ಎಲ್ಲ ಕಿತ್ಕೊಂಡು ಹೋಗಿಬಿಟ್ಟಿದೆ. ಈಗ ನಾವೆಲ್ಲ ಮಳೆ ಇದನ್ನು ದೃಶ್ಯ ನೋಡಿದರೆ ಈ ಇದು ಏನು ಒಂದು ಹೊಳೆ ಅಥವಾ ಹಳ್ಳ ಏನು ಹರಿತದೆ ಅಲ್ಲ, ಆ ರೀತಿ ಹೊಲದೊಳಗೆ ನೀರು, ಅದು ಮಣ್ಣು ಮೇಲ್ಮಣ್ಣೆಲ್ಲ ಕಿತ್ಕೊಂಡು ಹೋಗಿದೆ, ಅದು ಈಗೆಲ್ಲ ಫಲವತ್ತತೆ ಕಡಿಮೆ ಆಗಿದೆ. ಹೀಗಾಗಿ ಈ ಪರಿಸ್ಥಿತಿ ಕ್ಲೈಮೇಟ್ ಚೇಂಜ್ ಇದರದು ಭಾಳ ವಿಪರೀತ ಪರಿಸ್ಥಿತಿ ಆಗ್ತಾ ಇದೆ. ಆಮೇಲೆ ಈ ಉಷ್ಣಾಂಶ ಹೆಚ್ಚಿಗೆ ಆಗೋದ್ರಿಂದ ಈಗ ನೋಡಿ ಮಂಗಳೂರು, ಕಾರವಾರ, ಬಾಂಬೆ ಇಂಥ ಊರಿಗೆ ಉಷ್ಣಾಂಶ ಹೆಚ್ಚಿಗೆ ಆಗೋದ್ರಿಂದ ಈ ಸಮುದ್ರದ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ನೀವು ನೋಡಿರ್ಬೋದು ಭೂಮಿನ ಕಡಿಮೆ ಮಾಡ್ತಾ ಹೋಗ್ತದೆ. ಸುನಾಮಿ ಟೈಮ್ದೊಳಗೆ ಇಡೀ ಮಡ್ರಾಸು ಮತ್ತು ಭಾಳ ಸಮುದ್ರ ಅಂಚಿನ ಊರುಗಳೆಲ್ಲ ನೀರೊಳಗೆ ಇದ್ವು. ಆ ನೀರು ಸಮುದ್ರ ನೀರು ಎಸ್ಪೆಷಲಿ ಇದರೊಳಗೆ ಚೆನ್ನೈ ಅಥವಾ ಮಡ್ರಾಸ್ದೊಳಗೆ ನೀರು ಹೊಕ್ಕು ಇಡೀ ಚೆನ್ನೈ ಒಳಗೆ ಅದು ಸಮುದ್ರ ನೀರು ಕಿತ್ತು ಬಿಟ್ಟಿತ್ತು. ಹೀಗಾಗಿ ಇಂಥ ಮುಂದಿನ ಈ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ. ಅದಕ್ಕೆ ಪರಿಹಾರ ಇದೆಯಾ? ಇದೆ. ಅದಕ್ಕೆ ನಾವೆಲ್ಲರೂ ಮನುಷ್ಯರು ಇವತ್ತು ಭಾರತದೊಳಗಿರಲಿ ಕರ್ನಾಟಕದೊಳಗಿರಲಿ ದೇಶದ ಯಾವುದೇ ಭಾಗದೊಳಗಿದ್ರೂ ನಾವು ಈ ಪರಿಸ್ಥಿತಿಯನ್ನು ಅರಿತುಕೊಂಡು ಈ ಹವಾಮಾನ ಬದಲಾವಣೆಗೆ ಪರ್ಯಾಯವಾಗಿ ನಾವು ಅದನ್ನು ಸುಧಾರಿಸುವ ಕ್ರಮಗಳನ್ನು ನಾವು ವಿಚಾರಿಸಬೇಕಾಗುತ್ತೆ. ಅದರಲ್ಲಿ ನಮ್ಮ ಬೆಳೆಗಳ ಒಂದು ಮಾರ್ಪಾಡು ಕೂಡ ಒಂದು ಮುಖ್ಯ ಅಂಶ ಆಗುತ್ತೆ. ಈ ಯಾವ ಥರ ಬೆಳೆ ಬೆಳೀತಾ ಹೋಗ್ಬೋದು, ತಮ್ಮ ತಮ್ಮ ಏನು ಜೋನಿಗೆ ಅನುಗುಣವಾಗಿ ಬೆಳಿಬೇಕಾ ಹೆಂಗೆ? ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಬೇಕಾದಂಥ ಬೆಳೆಗಳನ್ನು ಬೆಳಿಬೇಕು. ಆದರೆ ಕೆಲವೊಂದು ಬೆಳೆಗಳು ಈಗ ಏನಾಗುತ್ತೆ, ಉಷ್ಣತೆ ಜಾಸ್ತಿ ಆಗಿದೆ ಅಲ್ಲ, ಅಂಥ ಟೈಮ್ದೊಳಗೆ ನಾವು ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಇಲ್ಲೆಲ್ಲ ಏನಾಗುತ್ತೆ, ಈ ಬೆಳೆಗಳು ಅವು ಹೂವು ಆಗಿರ್ತಾವಲ್ಲ, ಹೂವು ಆಗಿದ್ದು ಅವು ಉಷ್ಣಾಂಶ ಜಾಸ್ತಿ ಆದಾಗ ಅವು ಅಬಾರ್ಟ್ ಆಗ್ತವೆ, ಅಂದರೆ ಅದು ಒಡೆದು ಹೋಗುತ್ತೆ, ಅಂದರೆ ಕಾಳಾಗೋದು ಬದಲು ಅವು ಸೋರಿ ಹೋಗಿಬಿಡುತ್ತೆ. ನಾವು ಜೋಳ ಬೆಳೆಯೋ ಜನಗಳು ನೋಡ್ತಾ ಇರ್ತೀವಿ, ಕೆಲವೊಂದು ಜೋಳ ಕಾಳಾಗೋ ಟೈಮ್ಗೆ ಅದರ ಜಿಗಿ ಆಗುತ್ತೆ. ಜಿಗಿ ಅಂದರೆ ಅದನ್ನು ತೊಗೊಂಡು ನಾವು ಹೆಚ್ಚು ಕಡಿಮೆ ಸಕ್ಕರೆ ತಿಂದಂಗೆ ತಿಂತಾ ಇದ್ವಿ ನಾವು ಸಣ್ಣ ಮಕ್ಕಳಿದ್ದಾಗ. ಜೋಳದ ಹೊಲಕ್ಕೆ ಹೋದ್ರೆ ಹೇ ಜಿಗಿ ತಿನ್ನೋಕೆ ಹೋಗೋದು ಅಂತ ಅನ್ನು ಅಂತ ಅಂದರೆ ಏನು, ಅದು ಜೋಳ ಕಾಳಾಗೋದು ಬದಲು ಅದು ಒಡೆದು ಆ ಏನು ಗ್ಲುಕೋಸ್ ಇರ್ತದಲ್ಲ, ಸಕ್ಕರೆ ಇರ್ತದಲ್ಲ, ಸಕ್ಕರೆ ಹರಿದು ಎಲೆ ಮೇಲೆ ಬೀಳ್ತಿರ್ತದೆ, ಅಂದರೆ ಅದು ಕಾಳಾಗುವಂಥ ಪರಿಸ್ಥಿತಿ ಬರೋದಿಲ್ಲ. ಹೀಗಾಗಿ ಇವನ್ನ ತಡೆಗಟ್ಟೋದ ಸಲುವಾಗಿ ನಾವು ಕೆಲವೊಂದು ಬೆಳೆಗಳಿದ್ದಾವೆ, ಆ ಬೆಳೆಗಳನ್ನು ನೋಡೋದು ಬದಲು ಅದಕ್ಕಿಂತ ನಾವು ಈ ವಾತಾವರಣ ಜನರ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ಸ್ಮಾಲ್ ಇದನ್ನು ನೋಡೋಣ. ಇದರಿಂದ ನೀರಿನ ಅಭಾವ ಆಗುತ್ತೆ. ಈ ಕೆಲವೊಂದು ಕಡೆ ವಾತಾವರಣ ಜಾಸ್ತಿ ಆಗಿ ಈ ವರ್ಷ ಏನೋ ಮಳೆ ಜಾಸ್ತಿ ಆಯಿತು. ಕೆಲವೊಂದು ಕಡೆ ಏನಾಯಿತು ಗೊತ್ತಾ, ಮಳೆ ಆಯಿತು, ಮಳೆ ಬೇಕಾದ ಟೈಮ್ದಾಗ ಆಗಿಲ್ಲ, ಯಾವಾಗೋ ಒಂದ್ಸಲ ಮಳೆ ಆಯಿತು. ಆದರೆ ಉತ್ತರ ಕರ್ನಾಟಕ ಕೆಲವು ಭಾಗದೊಳಗೆ ಈ ಮಳೆ ಬೇಕಾದ ಹೆಸರು ಬಿತ್ತಿದ್ದಾರೆ, ಅದಕ್ಕೆ ಮಳೆ ಹೂವು ಕಾಯಿ ಆಗೋ ಟೈಮ್ಗೆ ಮಳೆ ಬೇಕು, ಆ ಟೈಮ್ದೊಳಗೆ ಮಳೆ ಇಲ್ಲ. ಅಂದ್ರೆ ರೈತರಿಗೆ ಇಲ್ಲಿ ಹೊಡೆತ ಬಿತ್ತು, ಆದರೆ ಜನರಿಗೆ ಅನುಕೂಲ, ಜನರಿಗೆ ಪ್ರಾಣಿಗಳಿಗೆ ಸ್ವಲ್ಪ ಅನುಕೂಲ ಆಗಿರ್ಬೋದು ಇದು. ಜನರಿಗೆ ಪ್ರಾಣಿಗಳಿಗೆ ಅದು ನೀರಿನ ಕುಡಿ ನೀರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇದರಿಂದ ಹೆಚ್ಚಾಗಿ ಬೆಳೆ ಬೆಳೆಯುವಂತ ರೈತರಿಗೆ ಮತ್ತೆ ಹೊಲಕ್ಕೆ ಇದು ನಿರೀಕ್ಷೆ ಇರಲಿಲ್ಲ ಇವರೆಲ್ಲ. ಹಾ, ಇವರೆಲ್ಲ ನಿರೀಕ್ಷೆ ಇರೋದಿಲ್ಲ. ಈಗ ನಾವೇನೋ ಒಂದು ಬೆಳೆ ಬೆಳಿತೀವಿ, ಈಗ ಮಳೆ ಆಗತ್ತಪ್ಪ, ಜೂನ್ ತಿಂಗಳು ಮೇ ತಿಂಗಳು ಮಳೆ ಆಗುತ್ತೆ ಅಂತ ತಿಳ್ಕೊಂಡು ನಾವು ಹೆಸರು ಹಾಕ್ತೀವಿ, ರಾಗಿ ಹಾಕ್ತೀವಿ, ಏನೋ ಹಾಕ್ತೀವಿ, ಅದು ಸಡನ್ ಆಗಿ ಏನಾಗುತ್ತೆ, ಮಳೆ ಸ್ವಲ್ಪ ಆಗುತ್ತೆ, ಆನಂತರ ಮಳೆನೇ ಹೋಗಿಬಿಡುತ್ತೆ ಎರಡು ತಿಂಗಳು ಮೂರು ತಿಂಗಳು ಆಗದಾಗ ಹಾಕಿದಾಗ ಬೆಳೆಗಳು ಹುಟ್ಟುತ್ತವೆ, ಸ್ವಲ್ಪ ಮೇಲೆ ಹೂ ಬಿಡುವ ಸ್ಟೇಜಿಗೆ ಬರ್ತಾವೆ, ಆ ಮಳೆ ಹೋಗಿಬಿಡುತ್ತೆ. ಮಳೆ ಹೋದಾಗ ಏನಾಗುತ್ತೆ, ಹೂ ಬಿಡುವ ಟೈಮ್ಗೆ ಗ್ರ್ಯಾಂಡ್ ಗ್ರೋತ್ ಪೀರಿಯಡ್ ಅಂತೇಳಿ, ಆ ಟೈಮ್ದೊಳಗೆ ಮಳೆ ಹೋದರೆ ಆಮೇಲೆ ಮತ್ತೆ ಧೋ ಧೋ ಅಂತ ಮಳೆ ಬರುತ್ತೆ, ಅದರಿಂದ ಏನು ಉಪಯೋಗ. ಹೀಗಾಗಿ ನೀರಿನ ಅಭಾವ ಆಗ್ಬೋದು ಅಥವಾ ನೀರು ಕೊಚ್ಕೊಂಡು ಹೋಗ್ಬೋದು, ಆಮೇಲೆ ಕೃಷಿಯಲ್ಲಿ ಏರುಪೇರು ಇದೆ ನಾನು ಹೇಳೋದ್ರಿಂದ ಸಮುದ್ರ ಮಟ್ಟದ ಏರಿಕೆ ಆಗುತ್ತೆ, ಹವೆ ಪ್ರದೂಷಣೆ ಅಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ಈ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಪ್ರಯತ್ನಗಳನ್ನು ನಾವು ಮಾಡಬೇಕಾಗತ್ತೆ. ಅದರಲ್ಲಿ ಏನೇನು ಮಾಡ್ಬೋದು, ಬೆಳೆಗಳ ಆಯ್ಕೆ, ಬರಗಾಲ ತಡೆಯುವ ತಳಿ ಬೆಳೆ ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂತ ಹೇಳ್ತೀವಿ, ನಮಗೇನು ಇವು ಹೊಸವಲ್ಲ, ಭಾಳ ರೈತರಿಗೆ ಈ ಕರ್ನಾಟಕ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ಎಲ್ಲ ಇಡೀ ಕರ್ನಾಟಕದಲ್ಲಿ ನಮಗೆ ನವಣಿ, ಬರಗು, ಸಾವಿ, ರಾಗಿ, ಜೋಳ, ಸಜ್ಜೆ ಇವೆಲ್ಲ ಹೊಸವೇನಲ್ಲ. ನಾವೇನೋ ಒಂದು ಹಿಂದಿನ ಒಂದು 10-15 ವರ್ಷದಿಂದ ನಾವು ಸೂರ್ಯಕಾಂತಿ, ಈ ಗೋವಿನ ಜೋಳ ಇಂಥವೆಲ್ಲ ಬೇರೆ ಬೇರೆ ಇವು ಬ್ಲ್ಯಾಕ್ ಗ್ರಾಮು ಇಂಥವೆಲ್ಲ ಬಂದಿದ್ದರಿಂದ ನಾವು ಇವನ್ನೆಲ್ಲ ಸ್ವಲ್ಪ ಹಿಮ್ಮೆಟ್ಟಿದ್ದೀವಿ. ಆದರೆ ಈ ತಿರುಗಿ ಇದು ಟೈಮ್ ಇದೆ. ಈಗ ರಾಜ್ಯ ಸರ್ಕಾರ ಕೂಡ ಈ ಕಿರಿಧಾನ್ಯಗಳಿಗೆ ಅಥವಾ ಸಿರಿಧಾನ್ಯಗಳಿಗೆ ಬಹಳ ಉತ್ತೇಜನ ಕೊಡ್ತಾರೆ. ಒಂದು ಹೆಕ್ಟರ್ ಸಿರಿಧಾನ್ಯ ಬೆಳೆದರೆ ರಾಜ್ಯ ಸರ್ಕಾರ 10,000 ರೂಪಾಯಿ ನಿಮಗೆ ಪ್ರೋತ್ಸಾಹನ ಕೊಡ್ತಾರೆ, ಅದನ್ನು ನೆನಪಿರ್ಬೇಕು ನಿಮಗೆ. ಹಾಗಾಗಿ ಆಮೇಲೆ ಇದ್ರ ಜೊತೆಗೆ ನಾವು ಇನ್ನೊಂದು ಏನು ಅಳವಡಿಸ್ಬೇಕಂದ್ರೆ, ನಾವು ಈಗ ನೀರು ಬಿಡ್ತೀವಿ, ಬೋರ್ವೆಲ್ ಇರ್ತದೋ ಅಥವಾ ಕಾಲುವೆ ಇರ್ತದೋ ನೀರು ಬರ್ತದೆ, ನೀರು ಬಿಡ್ತೀವಿ, ಅದನ್ನು ನೀರು ಹಂಗೆ ಹರಿತಿರ್ತೀವಿ, ಹಂಗೆ ನೀರು ಬಿಟ್ಟು ಮನೆ ಬಂದುಬಿಡ್ತೀವಿ, ಮನೆ ಬಂದು ಮಲಗ್ತೀವಿ. ಆದರೆ ನೀರು ಹಂಗೆ ಹರ್ಕೊಂಡು ಹರ್ಕೊಂಡು ಹೋಗುತ್ತೆ, ಮಣ್ಣನ್ನು ಕಿತ್ಕೊಂಡು ಹೋಗುತ್ತೆ, ಪೋಷಕಾಂಶನ ತೊಳ್ಕೊಂಡು ಹೋಗುತ್ತೆ. ಅದ್ರ ಬದಲು ಈಗ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಇಂಥವು ಪದ್ಧತಿಗಳನ್ನು ಅಳವಡಿಸಬೇಕು. ರಾಜ್ಯ ಸರ್ಕಾರ, ಭಾರತ ಸರ್ಕಾರ ಕೂಡ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಬಗ್ಗೆ ಬಹಳ ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗ ಮಾಡಿಕೊಂಡು ನೀವು ಹೆಚ್ಚು ಹೆಚ್ಚಾಗಿ ಹನಿ ನೀರಾವರಿ, ತುಂತುರು ನೀರಾವರಿ ಅಳವಡಿಸ್ಕೋಬೇಕು. ಅದರ ಜೊತೆಗೆ ಜಲಾನಯನ ಅಭಿವೃದ್ಧಿ ಅಂದರೆ ಮಣ್ಣು ಮತ್ತು ಶೇಖರಣೆ ಸಂರಕ್ಷಣೆ ಬಗ್ಗೆ ಜಲಾನಯನ ಅಭಿವೃದ್ಧಿ ಅಂತಂದರೂ ನಮ್ಮ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ. ನಾವು ಭಾಳ ಕಡೆ ನೋಡ್ತಾ ಇದ್ದೀವಿ ಜಲಾನಯನ ಅಭಿವೃದ್ಧಿ ಪ್ರದೇಶದೊಳಗೆ ಭಾಳ ಕೆಲಸ ನಡೀತಾ ಇದೆ, ಅದರ ಉಪಯೋಗನೂ ತಾವು ಪಡ್ಕೋಬೇಕು. ಈ ಜಲಾನಯನ ಅಭಿವೃದ್ಧಿ ಪ್ರದೇಶದೊಳಗೆ ಕೃಷಿ ಪದ್ಧತಿಗಳು ಸುಧಾರಿಸಿದ ಕೃಷಿ ಪದ್ಧತಿಗಳು, ಕಾನ್ಸರ್ವೇಷನ್ ಟಿಲೇಜು ಇಂಥವೆಲ್ಲ ಮಾಡಿದರೆ ನಮಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮತ್ತು ಫಲವತ್ತತೆಯನ್ನು ಹಿಡಿದಿಟ್ಟುಕೊಂಡು ಬೆಳೆ ಸರಿಯಾಗಿ ಬೆಳೆಯುವ ಒಂದು ಅವಕಾಶ ಸಿಗುತ್ತೆ. ಅದರ ಜೊತೆಗೆ ನಾವು ಮೊದಲಿಂದನೂ ನೋಡಿದ್ದೇವೆ, ನಾವೊಂದು ಎರಡು ಎತ್ತಿದ್ದರೆ ಒಂದು ನಾಲ್ಕು ಕಾಕಾರ್ದನ ಇರ್ತಿದ್ವು. ಅದೇ ರೀತಿ ಈಗ ಪಶುಸಂಗೋಪನೆಗೆ ಕೂಡ ಸ್ಥಳೀಯ ತಳಿ ಇಂಥವೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಕೂಡ ಭಾಳ ಮೆನಬಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆಗೆ ಭಾಳ ಆದ್ಯತೆ ಕೊಡ್ತಾ ಇದೆ, ಬಹಳ ಪ್ರೋತ್ಸಾಹ ಕೊಡ್ತಾ ಇದೆ. ಅದನ್ನು ಅಳವಡಿಸ್ಕೊಳ್ಳ್ರಿ. ಅದನ್ನು ಅಳವಡಿಸ್ಕೊಳ್ಳಬೇಕಾದ್ರೆ ಪ್ರಾಣಿಗಳಿಗೂ ನಮಗೆ ಬೇಕಾದಂಗೆ ನೀರು ಬೇಕಲ್ಲ, ನೀರಿನ ಇರುವ ಸ್ಥಳ, ಲಭ್ಯವಿರುವ ಸ್ಥಳ, ಒಳ್ಳೆ ಕುಡಿಯುವ ನೀರಿನ ಲಭ್ಯವಿರುವ ಸ್ಥಳವೂ ಕೂಡ ಬೇಕಾಗತ್ತೆ. ಅದು ತಮ್ಮ ಹಳ್ಳಿಯೊಳಗೆ ಈಗೇನಂದ್ರೆ ಜಲ್ ಜೀವನ್ ಮಷೀನು, ಇದರಿಂದ ಭಾಳ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸೊ ಅದರ ಉಪಯೋಗ ಮಾಡಿಕೊಂಡು ಇದನ್ನು ತೊಗೊಳ್ರಿ. ಆಮೇಲೆ ಸಮುದಾಯ ಆಧಾರಿತ ಪರಿಹಾರಗಳು ಅಂತ ಅಂದರೆ ಏನಂದ್ರೆ ಕಮ್ಯುನಿಟಿ ಬೇಸ್ಡ್ ಫಾರ್ಮಿಂಗ್ ಸಿಸ್ಟಮ್ಸು ಅಂದರೆ ನಾವು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ರೈತ ಉತ್ಪಾದನಾ ಕೇಂದ್ರಗಳು, ರೈತ ಉತ್ಪಾದಕ ಕೇಂದ್ರಗಳು, ಆಮೇಲೆ ಕಂಪನಿಗಳು, ಅವು ಇದರೊಳಗೆ ನಾವು ಬಹಳ ಕಮ್ಯುನಿಟಿ ಅಂದರೆ ಎಲ್ಲರೂ ಕೂಡಿಕೊಂಡು 1,000 ಜನ ರೈತರು ಕೂಡಿಕೊಂಡು ಒಂದು ಎಫ್ ಪಿ ಒ ಮಾಡ್ತೀವಿ. ಅದರೊಳಗೆ ನಾವು ಯಂತ್ರದ ಕೃಷಿ ಯಂತ್ರದಾರೆ ಅದು ಇದು, ಆಮೇಲೆ ರೈತರಿಗೆ ಏನು ಬೇಕಾಗುತ್ತೆ ಔಷಧಗಳು, ಬೀಜಗಳು ಮತ್ತು ಏನು ಯಂತ್ರೋಪಕರಣಗಳನ್ನು ಎಲ್ಲ ಇಟ್ಟು ಅವನ್ನ ಉಪಯೋಗ ಮಾಡ್ತಾರೆ. ಅದನ್ನು ಉಪಯೋಗ ಮಾಡಿಕೊಂಡು ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಒಳ್ಳೆ ಉತ್ತಮ ಅಂಶಗಳನ್ನು ಅಳವಡಿಸ್ಕೋಬೇಕು. ಅಂದ್ರೆ ನಿಮಗೆ ಲಾಭ ಆಗುತ್ತೆ ಅಂತ ಅಂದ್ರೆ ಈಗ ಮಳೆ ಬರ್ದಿದ್ದ, ಮಳೆ ಅನಾನುಕೂಲ ಆದಂಗ ಬೆಳೆ ಬೆಳಿಬೇಕೆ, ತಮ್ಮ ಬೆಳೆ ಬೆಳಿಲಿಕ್ಕೆ ಈಗ ಅಕಸ್ಮಾತ್ ಆಗಿ ಈಗ ಮಳೆ ಬಂತು ಅಥವಾ ಮಳೆ ಕಡಿಮೆ ಆಯ್ತು ಅಂದಾಗ ತಾವು ಬೆಳೆಯ ಒಂದು ಏನು ಕಷ್ಟದಾಯಕ ಪರಿಸ್ಥಿತಿ ಬಂದಾಗ ಈ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ನಮ್ಮ ಇದು ಬಹಳ ಒಳ್ಳೆ ಸಲಹೆ, ಯಾಕಂದ್ರೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಆಗ್ತು, ಭಾರತ ಸರ್ಕಾರ ಆಗ್ತು, ಬಹಳ ವರ್ಷದಿಂದ ನಾವು ನೋಡಿದ್ವಿ ಭೂಚೇತನ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು, ಆಮೇಲೆ ಅದು ಭೂ ಸಂರಕ್ಷಣೆ, ಆಮೇಲೆ ಇತ್ತೀಚೆಗೆ ಕೃಷಿ ಭಾಗ್ಯದೊಳಗೆ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಮಣ್ಣಿನ ನಿಮ್ಮ ಹೊಲದೊಳಗೆ ಹರಿದೋಗುವಂಥ ನೀರನ್ನ ಮಣ್ಣಿನ ಸಂರಕ್ಷಣೆ ಮಾಡಿ ಕೃಷಿ ಹೊಂಡದೊಳಗೆ ಅಲ್ಲಿ ಶೇಖರಣೆ ಮಾಡಿಟ್ಕೊಂಡು ಈ ನಮ್ಮ ಇದೇ ಈಗ ಹೇಳಿದ್ರೆ ನೀರು ಯಾವಾಗ ಇರಲ್ಲ ಅಥವಾ ನಾವು ಹೆಸರು ಬೆಳೆದು ಒಂದು ತಿಂಗಳಾದಮೇಲೆ ನೀರು ಇರಲಿಲ್ಲ ಅಂದರೆ, ಮಳೆ ಬರಲೇ ಇದ್ದರೆ, ಬರಗಾಲ ಬಿತ್ತಂದರೆ, ಆವಾಗ ಇದ್ರ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿದಂಥ ನೀರನ್ನು ಅಥವಾ ಈ ಚೆಕ್ ಡ್ಯಾಮ್ ಅಂತ ಮಾಡಿರ್ತೀವಿ, ಭಾಳ ಕಡೆ ನಮ್ಮಲ್ಲಿ ಚೆಕ್ ಡ್ಯಾಮ್ ಕೂಡ ಈ ಏನು ಜಲಾನ ಅಭಿವೃದ್ಧಿ ಇದರೊಳಗೆ ಕಾರ್ಯಕ್ರಮದೊಳಗೆ ಬಹಳ ಚೆಕ್ ಡ್ಯಾಮ್ಸು, ಕೃಷಿ ಹೊಂಡ ಬಹಳ ಇವನ್ನ ಮಾಡ್ತಾ ಇದ್ದಾರೆ. ಅದರೊಳಗಿಂದ ನೀರು ತಗೊಂಡು ನೀವು ನಿಮ್ಮ ಬೆಳೆಯನ್ನು ಸಂರಕ್ಷಿಸಬಹುದು. ಆಮೇಲೆ ಮುಂದೆ ಅವು ಹೂ ಆಗಿ ಬೆಳೆಗಳಾಗಿ ಒಳ್ಳೆ ಫಲವತ್ತತೆಯನ್ನು ಕೊಡ್ತದೆ. ಅಂದರೆ ಇದು ಬರಗಾಲ ಬರೋದು ನಮ್ಮ ಬಹಳ ಬೆಳೆಗಳು 3-4 ತಿಂಗಳ ಬೆಳೆ, ಹೆಸರು ಆಯಿತು, ಜೋಳ ಆಯಿತು, ಗೋಧಿ, ರಾಗಿ ಇವೆಲ್ಲ 2-3 ತಿಂಗಳ ಒಳಗೆ ಬಂದುಬಿಡ್ತಾವೆ. ಅದರೊಳಗೆ 15 ದಿವಸ ಮಳೆ ಹೋತಂದರೆ ಇಂಥ ಕೃಷಿ ಹೊಂಡದೊಳಗೆ ಅಥವಾ ಚೆಕ್ ಡ್ಯಾಮ್ನೊಳಗೆ ಶೇಖರಿಸಿದ ನೀರನ್ನ ನೀರು ಕೊಟ್ಬಿಟ್ರೆ ಅದು ಬೆಳೆ ಬಂದ್ಬಿಡುತ್ತೆ. ಅಂದರೆ ಈಗ ಯಥೇಚ್ಛ ಬೆಳೆ ಬರುತ್ತೆ, ಸದ್ಯದ ಬೆಳೆಗಂತೂ ಅದರದ್ದು ಇದೇ ಇರಲ್ಲ, ಅವಶ್ಯಕತೆ ಇರಲ್ಲ, ಮತ್ತೆ ಅದು ಮುಗಿದು ಹೋಗಿರ್ತದೆ. ಹೌದು, ಮುಂಬರುವ ಬೆಳೆಗಳಿಗೆ ಅದು ಸುಲಭ ಆಗುತ್ತೆ, ಸುಲಭ ಆಗುತ್ತೆ, ಮುಂಬರುವ ಬೆಳೆಗಳಿಗೆ ಅದನ್ನು ಉಪಯೋಗಿಸ್ಬೋದು. ಆಮೇಲೆ ಇತ್ತೀಚೆಗೆ ರೈತರಿಗೆ ಒಂದು ಅತ್ಯಂತ ಉತ್ತಮ, ಈ ಬೆಳೆಗಳು ಫೇಲ್ ಆಗ್ತವೆ ಅಥವಾ ಏನಾರು ನಿಸರ್ಗ ವಿಕೋಪ, ಬೆಳೆ ಒಂದ್ಸಲ ವಿಪರೀತ ಮಳೆ ಆಗುತ್ತೆ, ಒಂದ್ಸಲ ಇದು ಬರಗಾಲ ಬರುತ್ತೆ, ಇಂಥ ಇದನ್ನು ಮಾಡಲಿಕ್ಕೆ, ಟೈಡ್ ಓವರ್ ಮಾಡಲಿಕ್ಕೆ ಬೆಳೆ ವಿಮೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆ ಅಂತ ಒಂದು ಭಾಳ ಒಳ್ಳೆ ಕೆಲಸ ಆಗಿದೆ. ಎಲ್ಲರ ರೈತರು ಈ ಬೆಳೆ ವಿಮೆ ಮಾಡಬೇಕು, ಯಾಕಂದರೆ ನಿಮ್ಮ ಬೆಳೆಗಳು ನಷ್ಟವಾದರೆ ಹಾಳಾದರೆ ಅದಕ್ಕೆ ಪರಿಹಾರೋಪಾಯವಾಗಿ ಸರ್ಕಾರ ನೀವು ಬೆಳೆ ವಿಮೆ ಮಾಡಿದರೆ ನಿಮಗೆ ಅದರ ನಷ್ಟವನ್ನು ಭರಿಸಲಿಕ್ಕೆ ತಮಗೆ ಸಹಾಯ ಮಾಡುತ್ತೆ ಬೆಳೆ ವಿಮೆ ಮೂಲಕ. ಆಮೇಲೆ ಸಮುದಾಯ ಆಧಾರಿತ ಪರಿಹಾರಗಳು ಅಂತ ಇದರ ಜೊತೆಗೆ ಈಗ ನಮ್ಮ ಯುಗ ಹೇಗಿದೆ ಅಂದರೆ ತಂತ್ರಜ್ಞಾನದ ಯುಗ ಅಥವಾ ವಿಜ್ಞಾನದ ಯುಗ. ಈಗ ನಮ್ಮ ಕೃಷಿ ಕೂಡ ಮೊದಲನೇ ಹಾಗೆ ನಾವು ಹಳೆ ಪದ್ಧತಿಯಿಂದ ಮಾಡಿದರೆ ಅದು ಅಷ್ಟೊಂದು ಲಾಭದಾಯಕ ಆಗೋದಿಲ್ಲ. ಅವಾಗ ಏನಾಕಿತ್ತು ಅಂದರೆ ಒಂದು ಜೋಳ ಬೆಳೆದ್ವಿ, ಹತ್ತಿ ಬೆಳೆದ್ವಿ, ಹತ್ತಿ ಮಾರಿದರೆ ದುಡ್ಡು ಬರುತ್ತೆ, ಏನಾದರೂ ರೊಕ್ಕ ತೊಗೊಂಡು ಕೊಟ್ಟು ತೊಗೊಳ್ಳುವಂಥ ಬೆಲ್ಲ ಸಕ್ಕರೆ ಅಥವಾ ಬಟ್ಟೆ ಗಿಟ್ಟೆ ತೊಗೊಳ್ಳೋದು. ಜೋಳ ಗೋಧಿ ಮನೆಗೆ ಆಗ್ತವೆ, ಹೆಸರು ಮನೆಗೆ ಆಗ್ತವೆ ಅಂತ ಇಷ್ಟೊಂದು ಸಂತೃಪ್ತ ಕಾಲ ಇತ್ತು. ಆದರೆ ಈಗೇನಾಗುತ್ತೆ, ಎಲ್ಲ ಮಕ್ಕಳು ಓದಿಸ್ಬೇಕು, ಆಮೇಲೆ ನಮಗೂ ಬೇರೆ ಬೇರೆ ಅವಶ್ಯಕತೆಗಳು ಬೀಳ್ತಾವೆ. ಹೀಗಾಗಿ ಈ ತಂತ್ರಜ್ಞಾನ ಮತ್ತು ವಿಜ್ಞಾನಗಳನ್ನು ಲೈಕ್ ಏನು ಸಮಗ್ರ ಕೃಷಿ, ಸುಸ್ಥಿರ ಕೃಷಿ, ಪ್ರೆಸಿಜನ್ ಅಗ್ರಿಕಲ್ಚರು, ಸಾವಯವ ಕೃಷಿ, ನಿಖರ ಕೃಷಿ, ಇಂಥವನ್ನೆಲ್ಲ ಅಳವಡಿಸಿಕೊಂಡು ನಿಮ್ಮ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು. ಇಂಥ ಕಷ್ಟದ ಕಾಲದಲ್ಲಿ, ಈ ಹವಾಮಾನ ಏರುಪೇರು ಆಗುವ ಕಾಲದಲ್ಲಿ ಕೂಡ ನಾವು ಸುರಕ್ಷಿತವಾಗಿ ಅಟ್ಲೀಸ್ಟ್ 2 ಬೆಳೆಗಳನ್ನು ನಮ್ಮ ಹೊಲದಿಂದ ಮಳೆಯಾಶ್ರಿತದಲ್ಲೇ ತಗೊಳ್ಳುವಂಥ ಒಂದು ಕ್ರಮ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ಬೇಕಾಗುವಂಥ ತಂತ್ರಜ್ಞಾನಗಳು, ಏನು ವಿಜ್ಞಾನಗಳು ನಮ್ಮ ಹತ್ತಿರ ಈಗ ಸಿಗ್ತಾವೆ. ಇದ್ರ ಜೊತೆಗೆ ನಾವು ಇತ್ತೀಚೆಗೆ ಮಾತಾಡ್ತಾ ಇರ್ಬೇಕಂದ್ರೆ ಅರಣ್ಯ ಕೃಷಿ, ಆಮೇಲೆ ಹಣ್ಣಿನ ಗಿಡಗಳು, ಹಾರ್ಟಿಕಲ್ಚರ್ ಅಂತ ಹೇಳ್ತಾ ಇದ್ದೀವಿ. ಇವು ಅರಣ್ಯ ಕೃಷಿ ಅಂದರೆ ಏನು, ನಾವು ಹೊಲದೊಳಗೆ ಬದಿನೊಳಗೆ ಬೆಳೀತಾ ಇದ್ವಿ ಮೊದಲು, ಬೇವು, ತೇಗು, ಹೊಂಗೆ ಇವನ್ನೆಲ್ಲ ಬೆಳೀತಾ ಇದ್ವಿ. ಈಗ ಹೊಲದೊಳಗನ ಒಂದು 30 ಫೀಟು ಅಗಲ ಅಡಿಯೊಳಗೆ ಒಂದು ಸಾಲು ತೇಗು ಅಥವಾ ಇಂಥ ಮರಗಳನ್ನ, ಹೊಂಗೆ ಮರಗಳನ್ನ ಹಾಕ್ಬೋದು. ಅದರ ಮಧ್ಯದ ಜಾಗದೊಳಗೆ ನಾವು ಬೆಳೆಗಳನ್ನು ಬೆಳಿಬೋದು. ಬೆಳೆಗಳಂದ್ರೆ ಏನು ಬೆಳಿಬೋದು, ಶೇಂಗಾ ಬೆಳಿಬೋದು, ಜೋಳ ಬೆಳಿಬೋದು, ನಮ್ಮ ನವಣೆ, ಬರಗು, ಹೆಸರು ಇವನ್ನೆಲ್ಲ ಬೆಳಿಬೋದು. ಅವು ಕಟಾವು ಬಂದಾಗ ಅವನ್ನ ಕಟಾವು ಮಾಡ್ಕೋಬೋದು. ಆಮೇಲೆ ಮುಂದೆ ನಮ್ಗೆ ಬರುವಂಗ ಆದಾಯ, ಏನು ಬೆಳೆಗಳಿಂದ ಆದಾಯ ಬರ್ತದೆ. ಇವು ಇನ್ನೊಂದು 10-15 ವರ್ಷ ಆದಮೇಲೆ ನಮಗೆ ಒಳ್ಳೆ ಇನ್ಕಮ್ ಆದಾಯ ಬರ್ತದೆ ಈ ಟ್ರೀ ಕ್ರಾಪ್ನಿಂದ. ಇದರಿಂದ ಮತ್ತೊಂದು ನಾವು ಈ ವಿಷಯ ಏನಂದ್ರೆ ವಾತಾವರಣ ಬದಲಾವಣೆ ಅಂತ ಒಂದು ಬಗ್ಗೆ ಮಾತಾಡ್ತಾ ಇದ್ವಿ. ಇತ್ತೀಚೆಗೆ ನೀವು ಎಲ್ಲರೂ ಕೇಳಿರ್ಬೋದು, ಈ ವಿಷಯನ ಬಹಳ ಮಾತಾಡ್ತಾರೆ, ಕಾರ್ಬನ್ ಕ್ರೆಡಿಟ್. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು? ಈಗ ನಾವು ಹೊಲದೊಳಗೆ ಬೆಳೆ ಬೆಳಿತೀವಲ್ಲ, ಬೆಳೆ ಬೆಳೆದಾಗ ಅಂದ್ರೆ ಏನು, ಬೆಳೆ ಬೆಳೆಯೋದಂದ್ರೆ ಏನು, ಹೆಸರು ಬೆಳೆದಿದೆಲ್ಲ, ಹೆಸರು ಬೆಳೆ ಬೆಳೆಯೋ ಟೈಮ್ದೊಳಗೆ ನಾವು ಹೆಸರಾಗ್ತಾವ್ ಅಂತ ತಿಳ್ಕೊಳ್ಳಿ. ಹೆಸರು ಹುಟ್ಟಿದ ಮೇಲೆ ಒಂದು 10-15 ದಿವಸ ಆದ್ಮೇಲೆ ಅದು ಪೂರ್ಣ ಹೆಸರಾಗತ್ತೆ, ಅದು ಕಟಾವು ಬರುವವರೆಗೂ ಹೆಸರು ಇರುತ್ತೆ. ಈ ಹೆಸರು ಇದ್ದಾಗ ಈ ಬೆಳೆಗಳು ಕಾರ್ಬನ್ ಡೈಆಕ್ಸೈಡ್ನ ಹೀರಿಕೊಂಡು ಆಕ್ಸಿಜನ್ನ ವಾತಾವರಣಕ್ಕೆ ಬಿಡುತ್ತೆ. ಹೀಗಾಗಿ ಎಷ್ಟು ದಿವಸ ನೀವು ಭೂಮಿನ ಹಸಿರಿನ ಬುಡದಲ್ಲಿ ಇಡ್ತೀರಿ ಅಷ್ಟು ವಾತಾವರಣಕ್ಕೆ ಒಂದು ಒಳ್ಳೆಯ ಕಾರ್ಯ ಆಗುತ್ತೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತೆ, ಆಕ್ಸಿಜನ್ ಬಿಡುತ್ತೆ. ಈ ಭಾಳ ಜಗತ್ತಿನೊಳಗೆ ಈಗ ನಾವು ಏನು ಈ ವಾತಾವರಣ ಕಲುಷಿತ ನಾವು ಮಾಡಿಲ್ಲ, ನಮಗೆ ನಾವ್ಯಾಕೆ ಮಾಡಬೇಕು ಇದನ್ನು ಅನ್ನುವಂಥದ್ದಲ್ಲ. ಎಲ್ಲೋ ಅಮೇರಿಕಾದಾಗ ಮಾಡಿದ್ರೂ ಅದರ ಇಫೆಕ್ಟು ನಮ್ಮ ಮೇಲೆ ಆಗುತ್ತೆ. ಯಾಕಂದರೆ ಈಗ ವಾತಾವರಣ ಅಂದರೆ ಏನು, ಒಂದು ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು ಮೇಲೆ ಹೋಗೋದು, ಅಲ್ಲಿದ್ದ ಗಾಳಿ, ಮಳೆ, ಹವೆ ಇವೆಲ್ಲ ಬಂದು ನಮಗೆ ಎಫೆಕ್ಟ್ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಪಾಕಿಸ್ತಾನದವರು ಅಥವಾ ಬಾಂಗ್ಲಾದೇಶದವರು ಅಥವಾ ಶ್ರೀಲಂಕಾದವರು ಏನಾರು ಇಂಥವು ಫ್ಯಾಕ್ಟ್ರಿ ಅದು ಇದು ಹಾಕಿದರೆ, ಅಥವಾ ನಮ್ಮ ಬೆಂಗಳೂರವ್ರು ಹಾಕಿದರೆ ಅದ್ರ ಸುತ್ತಮುತ್ತಲು ಶಿವಮೊಗ್ಗ ಅಥವಾ ಇವನ್ ದಾವಣಗೆರೆ ಇಂಥ ಊರ ತನಕನು ಅದರ ಇಫೆಕ್ಟ್ ಆಗುತ್ತೆ. ಈಗ ಹೆಚ್ಚು ಕಡಿಮೆ ಈಗ ನಾವು ವಾತಾವರಣದ ಬಗ್ಗೆ ಮಾತಾಡಬೇಕಾದ್ರೆ ಜಗತ್ತಿನಲ್ಲೇ ಅತ್ಯಂತ ಕಲುಷಿತ ಊರು ಯಾವೂರು ಅಂದರೆ ದೆಲ್ಲಿ. ಅದು ನಮ್ಮ ದೇಶದ ರಾಜಧಾನಿ. ಮುಂದಿನ ನೆಕ್ಸ್ಟ್ ಕಲುಷಿತ ನಗರ ಯಾವುದು ಅಂತಂದರೆ ಅದರ ಹೆಸರು ಬೆಂಗಳೂರು. ಬೆಂಗಳೂರಿನ ಹೆಸರು ಕೇಳಿಬರ್ತಾ ಇದೆ ನೋಡಿ. ಏನು ಅಂತಂದರೆ ಅತ್ಯಂತ ಕಲುಷಿತ ನಗರದ ಕರ್ತಕರು ನಾವು ಆಗ್ತಾ ಇದ್ದೀವಿ. ಹೀಗಾಗಿ ನಾವು ಈ ವಾತಾವರಣ ಶುಚಿತಗೊಳಿಸಲು ಏನು ಅವಶ್ಯಕತೆ ಇದೆ ಅದನ್ನು ಮಾಡುವ ಕರ್ತವ್ಯ ನಮ್ಮದು. ಯಾಕಂದರೆ ಅರಣ್ಯ ಕೃಷಿ, ಆಮೇಲೆ ಇವು ಹಣ್ಣಿನ ಗಿಡಗಳು ಇವನ್ನು ಬೆಳೆಯೋದ್ರಿಂದ ಇವೆಲ್ಲ ದೀರ್ಘಕಾಲಿಕ ಬೆಳೆಗಳು. ಅವು ಒಂದ್ಸಲ ನೆಟ್ ಬಿಟ್ಟರೆ ನೀವೇನು ಈಗ ನೀವು ನೋಡ್ತಿರ್ಬೇಕು, ಭಾಳ ರೋಡ್ ಆಗಿರ್ತಾವಲ್ಲ, ರೋಡ್ ಪಕ್ಕಕ್ಕೆ ನಿಮ್ಮ ಹೊಲದೊಳಗನ ಮ್ಯಾರಿ ಒಳಗೆ ಇವೆಲ್ಲ ಗಿಡ ಹಚ್ಚಿರ್ತಾರೆ, ದೊಡ್ಡ ದೊಡ್ಡ ಗಿಡ, ಹೊಂಗೆ ಗಿಡ, ಬೇವಿನ ಗಿಡ, ಅವು ಇವನ್ನೆಲ್ಲ ಹಚ್ತಾರೆ. ಅವೆಲ್ಲ ಬೆಳೆದು ಈಗಾಗಲೇ ಒಂದು 4-5 ವರ್ಷದಿಂದ ಬೆಳೆದವು, ಈಗಾಗಲೇ ದೊಡ್ಡ ಆಗಿದಾವು. ಈಗ ಅವು ಹಂಗೆ ಬಿಟ್ಟರೆ ದಿವಸದ ಟೈಮ್ದೊಳಗೆ ಅವು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾವೆ, ಆಕ್ಸಿಜನ್ ಬಿಡ್ತಾವೆ. ಅದೇ ರೀತಿ ನಿಮ್ಮ ಹೊಲದೊಳಗನ ನೀವು ಹಸಿರು ಅಂದರೆ ನೀವೇನಾದರೂ ತೇಗು ಅಥವಾ ಹೊನ್ನೆ, ಹೊಂಗಿ ಇವನ್ನೆಲ್ಲ ಬೆಳೆದ್ರೆ ಅವು ಡೇ ಟೈಮ್ದೊಳಗೆ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಕ್ಸಿಜನ್ ಬಿಡ್ತಾವೆ, ಇದ್ರ ಜೊತೆಗೆ ಕಲುಷಿತ ವಾಯುವನ್ನು ಶುದ್ಧ ಮಾಡ್ತಾವೆ. ಹೀಗಾಗಿ ನಾವು ಹೆಚ್ಚು ಹೆಚ್ಚು ಅರಣ್ಯ ಕೃಷಿ, ಈಗೇನು 1 ಕೋಟಿ ಗಿಡಗಳ ಅಭಿಯಾನ, ನಮ್ಮ MB ಪಾಟೀಲ್ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ. ಬಿಜಾಪುರ ಭಾಳ ಡ್ರೈ ಏರಿಯಾ, ಅವರು ಎಲ್ಲ ಕಡೆಗೂ ಗಿಡ ಹೆಚ್ಚಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅದೇ ರೀತಿ ನಮ್ಮ ರಾಜ್ಯದೊಳಗೂ ಕೂಡ ಬೇರೆ ಬೇರೆ ಕಡೆಗೆ ಇವನ್ನು ರೈತರು ಕೂಡ, ಈಗ ಒಂದು 10 ಎಕರೆ ಹೊಲ ಇದ್ರೆ ಅರ 1-2 ಎಕರೆ ನೀವು ಅರಣ್ಯ ಕೃಷಿ ಅಥವಾ ಹಣ್ಣಿನ ಗಿಡಗಳನ್ನು ಬೆಳೆಯೋದ್ರಿಂದ ಭಾಳ ಉಪಯೋಗ ಆಗುತ್ತೆ. ಅದರ ಜೊತೆಗೆ ನಾವು ಏನು ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಏನು ಕೊಡುಗೆಯನ್ನು ಕೊಟ್ಟಂಗಾಗತ್ತೆ. ಯಾಕಂದರೆ ನಾವು 2070 ನಮ್ಮ ಭಾರತ ಸರ್ಕಾರ ಏನು ಹೇಳಿದೆ ಅಂದರೆ, ನಾವು 2070 ನಮ್ಮ ಕಾರ್ಬನ್ ಹೊರಸೂಸುವಿಕೆ 0, ಶೂನ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ಬಹಳ ಕೆಲಸಗಳು ನಡೀತಾ ಇದ್ದವು. ಅದಕ್ಕೆ ನಾವು ಅರಣ್ಯ ಕೃಷಿ ಮತ್ತು ಹಣ್ಣಿನ ಗಿಡ ಅಥವಾ ಹಿತ್ತಲ ಗಿಡದೊಳಗೆ ನಾವು ಮಾಡಿದರೆ ಒಂದು ರೀತಿ ರಾಷ್ಟ್ರಕ್ಕೆ ಸೇವೆ ಮಾಡಿದಂಗೆ, ಜಗತ್ತಿಗೆ ಒಂದು ಅನುಕೂಲವಾಗುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ. ಆಯಿತು ಡಾಕ್ಟರ್ BF ಹುಲ್ಗುರ್ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರೈತ ಬಾಂಧವರು ಹವಾಮಾನ ವೈಪರೀತ್ಯ ಉಂಟಾದಾಗ, ಹವಾಮಾನ ಬದಲಾವಣೆ ಉಂಟಾದಾಗ ನಮ್ಮ ರೈತ ಬಾಂಧವರು ಯಾವ ಬೆಳೆ ಪದ್ಧತಿಯನ್ನ ಅನುಸರಿಸಬೇಕು ಮತ್ತೆ ಉಳಿದ ಸಮಯವನ್ನ ಯಾವ ತರ ನಿಯೋಗಿಸಬೇಕು ಅನ್ನೋದ್ರ ಕುರಿತು ಮಹತ್ವವಾದ ಮಾಹಿತಿಯನ್ನ ಸಲಹೆಯನ್ನ ನೀಡಿದಿರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹವಾಮಾನ ಬದಲಾವಣೆಗೆ ತಕ್ಕ ಬೇಸಾಯ ಪದ್ಧತಿಗಳು ಈ ಕುರಿತು ಇದುವರೆಗೂ ಡಾಕ್ಟರ್ ಬಿಎಫ್ ಹುಲ್ಗೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ಕೇಳಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು. ಕರೆಂಚಿನ ಸೀರೆ ಕನಕನ ಗರಿಸುಣದಾಳೆ ಸೋಬಾನವೇ ಕೆಣಕೀರವಳ ಕೀಡೇ ಗಣ್ಯೇ ಕಣಕದೀರವಳ ಕೀಡೇ ಗಣ್ಯೇ ಸೋಬಾ ಕೆಣಕದೀರವಳ ಕೀಡೇ ಗಣ್ಯೇ ಸೋಬಾನ ದೀರವಳ ಕೀಡೇ ಗಣ್ಯೇ ಸೋ ಕೆಣಕದೀರವಳ ಕಿಡಿಗಳ ಚಾಮಡಿ ದೇವಿ ಸೋಬಾನವೇ ಮರುತೋರ ಮನೆಯ ಮೋರ ಸೋಬಾನವೇ ಮಾತ ಸೋಬಾನವೇ ನಿನ್ ರಾತ್ರಿಕ್ಕೆ ಬಾರೆ ಸಾಪಾನಕ್ಕೆ ರಾತ್ರಿಕ್ಕೆ ಬಾರೆ ಸಾಪಾನಕ್ಕೆ ಸೋಬಾನಕ್ಕೆ ಬಾರೆ ಸಾಪಾನಕ್ಕೆ ಸೋಬಾನಕ್ಕೆ ಬಾರೆ ಸಾಪಾನಕ್ಕೆ ಸಾಲದ ಮಣಿನೋರು ಸಾಲ ಗಿಳಿಗೆ ನೋರೋ ಸೋಬಾನವೇ ಸಾರಂಗ ನೋರೋ ಗಿಣಿ ಚಿನ್ನದ ಚಿಂತ ಕುದ ಬೇಳ ಕೊಳಗೆ ಚಿನ್ನದ ಚಿಂತ ಕುದ ಬೇಳ ಕೊಳಗೆ ಚಿನ್ನದ ಚಿಂತ ಕುದ ಬೇಳ ಕೊಳಗೆ ಸೋಬಿಂತ ಕುದ ಬೇಳ ಕೊಳಗೆ ಚಿನ್ನದ ಚಿಂತ ಕುದ ಬೇಳ ಕೊಳಗೆ ಚಾಮಂಡಿ ಸೋಬನವೇ ಒಂದು ಚಿಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೇ ಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೆ ಒಂದು ಚಿಪ್ಪು ಬಾಳೆಹಣ್ಣು ಯಾಗೆ ಮುರಿಯಲೇ ಮೈಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೇ ಮೈಸೋರ ಮಲ್ಲಿಗೆ ಹೂವ ಯಾಗೆ ಮಡಿಯಲೇ ಮಲ್ಲಿಗೆ ಹೂವ ಯಾಗೆ ಮಡಿಯಲೇ ಹುಟ್ಟಿದ್ದು ತುರು ದೇಶ ಬೆಳೆದಿದ್ದ ಮಲೆನಾಡೋ ಬಡೋ ಸೇರೆದ್ದೋ ಮಯ ಸೋರೋ ಸೇರೆದ್ದೋ ಮಯ ಸೋರೋ ಬಂದೋ ಸೇರೆ ದಮಯ ಸೋರೋ ಬಂದು ಸೇರೆ ದಮಯಸೋರ ಬೆಟ್ಟದಲ್ಲಿ ಅಕ್ಕ ಚಮಂಡೆ ನೆಲಗಂಡ ಚಮಂಡೆ ನೆಲಗಂಡ ಚಮಂಡೆ ನೆಲಗಂಡ ಚಮಂಡೆ ನೆಲಗಂಡ ಅಮ್ಮ ಚಮಂಡೆ ನೆಲಗಂಡಳವರಿಗ ಗೆಜ್ಜೆ ಕಲೀನ ಮಗದೀರ ಕಲೀನ ಮಗದೀರ ಗೆಜ್ಜೆ ಕಲೀನ ಮಗದೀರ ಕಲೀನ ಮಗದೀರ ಗೆಜ್ಜೆ ಕಲೀನ ಮಗದೀರ ಚಾಮಡೆ ಅರಮನೆಯಿಂದ ಕರಿಶಾಳೆ ಮನೆಯಿಂದ ಕರಿಶಾಳೆ ಅರಮನೆಯಿಂದ ಕರಿಶಾಳೆ ಮನೆಯಿಂದ ಕರಿಶಾಳೆ ಅರಮನೆಯಿಂದ ಕರಿಶಾಳೆ ಚಾಮಂಡಿ ಆನೆಯ ಮೇಲೆ ಮೆರವಣಿಗೆ ಮೇಲೆ ಮೆರವಣಿಗೆ ಆನೆಯ ಮೇಲೆ ಮೆರವಣಿಗೆ ಮೇಲೆ ಮೆರವಣಿಗೆ ಆನೆ ಮೇಲೆ ಮೆರವಣಿಗೆ ಹಂಬರದಿಂದ ಬರುವಾಗ ಅವಳು ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಮಂಟಪಕ್ಕೆ ವರುಟಾಳೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಮಂಟಪಕ್ಕೆ ವರುಟಾಳೆ ಬೆಳ್ಳಿ ಮಂಟಪಕ್ಕೆ ವರುಟಾಳೆ ಚಾಮಂಡಿ ಕೈಯಲ್ಲಿ ತಿರುಸೋಲವ ಇಡಕಂಡ ಇಡಗಂಡ ಕೈಯಲ್ಲಿ ತಿರುಸೋಲವ ಇಡಕಂಡ ಸಲವ ಇಡಕಂಡ ಕೈಯಲ್ಲಿ ತಿರುಸೋಲ ಕೊರಳಲಿ ರುದ್ರಾಕ್ಷಿಯ ಅವಳು ಹುಲಿಯ ಮೇಲೆ ಬರುತ್ತಾಳೆ ಮೇಲವಳು ಬರುತ್ತಾಳೆ ಹುಲಿಯ ಮೇಲವಳು ಬರುತ್ತಾಳೆ ಮೇಲವಳು ಬರುತ್ತಾಳೆ ಒಂದು ಚುಪ್ಪು ಬಾಳೆ